ತೋಟಗಾರಿಕೆ ಬೆಳೆಯಲ್ಲಿ ಲಾಭದಾಯಕ ಬೆಳೆಯಾಗಿರುವ ಡ್ರ್ಯಾಗನ್ ಹಣ್ಣಿನ ಬೇಸಾಯ ಕುರಿತು ಕೊಪ್ಪಳ ಜಿಲ್ಲಾ ಗಂಗಾವತಿಯ ಕೃಷಿ ವಿಜ್ಞಾನ ಕೇಂದ್ರದ ಡಾಕ್ಟರ್ ಜ್ಯೋತಿ ಆರ್ ಅವರ ಸಂದರ್ಶನವನ್ನ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಇತ್ತೀಚಿನ ದಿನಗಳಲ್ಲಿ ತೋಟಗಾರಿಕೆ ಬೆಳೆಗಳಲ್ಲಿ ರೈತರು ಹೆಚ್ಚು ಪಾಲ್ಗೊಳ್ತಾ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ ಬಳ್ಳಾರಿ ಜಿಲ್ಲೆಯಾಗಿರ್ಬೋದು ಮತ್ತು ಕೊಪ್ಪಳ ಜಿಲ್ಲೆಯಲ್ಲಿ ಡ್ರ್ಯಾಗನ್ ಎಂಬ ಹೆಸರಿನ ಹಣ್ಣನ್ನು ಬೆಳೆಯಲು ರೈತರು ಮುಂದಾಗ್ತಿದ್ದಾರೆ. ಈ ಡ್ರ್ಯಾಗನ್ ಅಂತಕ್ಕಂಥದ್ದು ಇತ್ತೀಚೆಗೆ ರೈತರಿಗೆ ಒಂದು ವರದಾನ ಅಂತ ಹೇಳಿ ಕೇಳಿ ಬರ್ತಾ ಇದೆ. ಸೊ ಈ ಬಗ್ಗೆ ನಮಗೆ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕೆ ನಮ್ಮ ಇವತ್ತಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಗಂಗಾವತಿಯ ಕೃಷಿ ವಿಜ್ಞಾನ ಕೇಂದ್ರದ ತೋಟಗಾರಿಕೆ ವಿಭಾಗದ ವಿಜ್ಞಾನಿಗಳಾಗಿರ್ತಕ್ಕಂಥ ಡಾಕ್ಟರ್ ಜ್ಯೋತಿ ಆರ್ ಇವರು ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಬನ್ನಿ, ಇವತ್ತು ಡ್ರ್ಯಾಗನ್ ಹಣ್ಣಿನ ಬೇಸಾಯ ಕ್ರಮಗಳ ಬಗ್ಗೆ ಅವರೊಂದಿಷ್ಟು ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ. ಮೇಡಮ್, ನಮ್ಮ ಈ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಧನ್ಯವಾದಗಳು ಮೇಡಮ್. ಮುಖ್ಯವಾಗಿ ಡ್ರ್ಯಾಗನ್ ಹಣ್ಣು ಅಂತಕ್ಕಂಥದ್ದು ರೈತರಿಗೆ ವರದಾನ ಅಂತೇಳಿ ನಾವು ಕೇಳ್ಪಟ್ಟಿದ್ದೇವೆ. ಈ ಡ್ರ್ಯಾಗನ್ ಹಣ್ಣಿನ ಪರಿಚಯವನ್ನು ಮಾಡ್ಕೊಡಿ. ಮೊದಲನೇದಾಗಿ ಡ್ರ್ಯಾಗನ್ ಹಣ್ಣು ಅಂತಕ್ಕಂಥದ್ದು ಸರ್ವೇ ಸಾಮಾನ್ಯವಾಗಿ ಪಾಪಸ್ ಕಳ್ಳಿ ಜಾತಿಗೆ ಸೇರಿದಂತ ಒಂದು ಹಣ್ಣಿನ ಬೆಳೆ ಆಗಿರುತ್ತೆ. ಸೊ ಇದನ್ನ ನಾವು ಯಾಕೆ ಈ ರೀತಿ ಹೆಸರು ಕೊಟ್ಟಿದ್ದಾರೆ ಅಂತಂದ್ರೆ, ಆ ಹಣ್ಣಿನ ಆಕಾರವನ್ನ ನಾವು ಗಮನಿಸಿದಾಗ ಅದು ಒಂದು ಡ್ರ್ಯಾಗನ್ ಆಕಾರದಲ್ಲಿ ಕಾಣುತ್ತೆ. ಸೊ ಆದ್ದರಿಂದ ಈ ಹಣ್ಣಿಗೆ ಡ್ರ್ಯಾಗನ್ ಹಣ್ಣು ಅಂತಂದ್ಬಿಟ್ಟು ಹೆಸರನ್ನ ಕೊಡಲಾಗಿದೆ. ಸೊ ಮೂಲತಃ ಇದು ಮಧ್ಯ ಅಮೆರಿಕಕ್ಕೆ ಸೇರಿರ್ತಕ್ಕಂಥ ಹಣ್ಣಾಗಿದೆ. ಸೊ ಇದನ್ನ ನಾವು ಹೆಚ್ಚು ಉಷ್ಣ ವಲಯದ ದೇಶಗಳಲ್ಲಿ ನಾವು ಬೆಳೀತಾ ಇರುವುದನ್ನ ನಾವು ಗಮನಿಸ್ತಾ ಇದ್ದೇವೆ. ಮುಖ್ಯವಾಗಿ ಉಷ್ಣವಲಯದ ದೇಶಗಳಾದಂತಹ ರಷ್ಯಾ ಆಗಿರ್ಬೋದು ಅಥವಾ ಜಪಾನ್ ಆಗಿರ್ಬೋದು, ಥೈಲ್ಯಾಂಡ್ ಆಗಿರ್ಬೋದು ಅಥವಾ ವಿಯೆಟ್ನಾಂ ಆಗಿರ್ಬೋದು, ಶ್ರೀಲಂಕಾ ಆಗಿರ್ಬೋದು, ಈ ಎಲ್ಲ ದೇಶಗಳಲ್ಲಿ ಈ ಹಣ್ಣಿನ ಬೇಸಾಯ ಬಹಳ ಜನಪ್ರಿಯತೆಯನ್ನು ಪಡೆದಿದೆ. ಸೊ ಅಂದರೆ ಈಗ ಥೈಲ್ಯಾಂಡ್ ಅಥವಾ ವಿಯೆಟ್ನಾಮಲ್ಲಿ ಅಂದರೆ ಹೆಚ್ಚಿನದಾಗಿ ಉಷ್ಣಾಂಶ ಇಲ್ಲ ಅಂತಕ್ಕಂಥದ್ದು ನಾವು ಗಮನಿಸ್ಬೋದು. ಆದರೂ ಕೂಡ ಈ ಉಷ್ಣಾಂಶ ಇರ್ತಕ್ಕಂತಹ ತಿಂಗಳುಗಳಲ್ಲಿ ಈ ಬೆಳೆಯನ್ನು ಸರ್ವೇ ಸಾಮಾನ್ಯವಾಗಿ ಈ ದೇಶಗಳಲ್ಲಿ ನಾವು ಕಾಣ್ತಾ ಇದ್ದೇವೆ ಈ ಬೇಸಾಯವನ್ನು. ಇದು ಮುಖ್ಯವಾಗಿ ಅಂತಂದರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ಒಂದು ಹೇಳಿ ಮಾಡಿಸಿರುವಂತಹ ಒಂದು ಹಣ್ಣಿನ ಬೆಳೆ ಆಗಿದೆ. ಸೊ ರೈತರು ಹೆಚ್ಚಿನ ಪ್ರದೇಶದಲ್ಲಿ ಇದನ್ನ ಬೆಳೀತಾರೆ ಅಂತಂದ್ರೆ ಅವರು ಈ ಹಣ್ಣನ್ನ ಬೇರೆ ದೇಶಗಳಿಗೆ ರಫ್ತನ್ನು ಕೂಡ ಮಾಡಬಹುದು. ಮುಖ್ಯವಾದ ಅಂಶ ಏನಂತಂದ್ರೆ ಈ ಬೆಳೆಗೆ ಕೀಟ ಮತ್ತು ರೋಗ ಬಾಧೆ ಅತಿ ಕಡಿಮೆ. ಸೊ ಆ ದೃಷ್ಟಿಯಿಂದ ಗಮನಿಸಿದಾಗ ಸೊ ಒಂದು ಕಡಿಮೆ ನಿರ್ವಹಣೆಯನ್ನ ಹೊಂದಿರತಕ್ಕಂತ ಒಂದು ಹಣ್ಣಿನ ಬೆಳೆ ಆಗಿದೆ ಮತ್ತೆ ಬೇಗವಾಗಿ ಇಳುವರಿಯನ್ನ ಕೊಡ್ತಕ್ಕಂತ ಹಣ್ಣಿನ ಬೆಳೆ ಆಗಿದೆ. ನೀವು ಆರಂಭದಲ್ಲಿ ಹೇಳಿದ್ರಿ ಇದು ವಿದೇಶಗಳಲ್ಲಿ ಹೆಚ್ಚು ಬೆಳೀತಾ ಇದ್ದಾರೆ ಅಂತ ಹೇಳಿದ್ರಿ. ಹೌದು, ಈ ವಿದೇಶಕ್ಕೂ ನಮ್ಮ ದೇಶಕ್ಕೂ ಅದರಲ್ಲೂ ವಿಶೇಷವಾಗಿ ನಮ್ಮ ಕರ್ನಾಟಕದ ಈ ಬಳ್ಳಾರಿ ಜಿಲ್ಲೆ ಆಗಿರ್ಬೋದು ಅಥವಾ ಕೊಪ್ಪಳ ಜಿಲ್ಲೆ ಆಗಿರ್ಬೋದು, ಇಲ್ಲಿಯ ಹವಾಮಾನಕ್ಕೆ ಈ ಡ್ರ್ಯಾಗನ್ ಹಣ್ಣು ಹೊಂದಾಣಿಕೆ ಆಗ್ತದ, ಅದು ಚೆನ್ನಾಗಿ ಬೆಳೀತದ, ಅಥವಾ ಅದಕ್ಕೆ ಯಾವ ರೀತಿಯ ಹವಾಮಾನ ಇರಬೇಕು, ಅದರ ಸಸ್ಯಾಭಿವೃದ್ಧಿ ಹೇಗೆ ಮಾಡಬೇಕಾಗ್ತದೆ, ಒಂದಿಷ್ಟು ಮಾಹಿತಿಯನ್ನು ಮತ್ತೆ. ಹಾ, ಈ ಡ್ರ್ಯಾಗನ್ ಹಣ್ಣು ಅಂತಕ್ಕಂಥದ್ದು ಈಗ ಭಾರತ ದೇಶದಲ್ಲಿ ನಾವು ನೋಡಿದಾಗ ಈಗ ಪಂಜಾಬ್ ಆಯ್ತು ಅಥವಾ ಮಹಾರಾಷ್ಟ್ರ ಆಯ್ತು, ಈ ರಾಜ್ಯಗಳಲ್ಲಿ ಹೆಚ್ಚಿನದಾಗಿ ಬೆಳೀತಾ ಇದ್ದಾರೆ. ಅದ್ರ ಜೊತೆಗೆ ನಮ್ಮ ಕರ್ನಾಟಕದಲ್ಲೇನೇ ಕೂಡ ಈಗ ಕೊಪ್ಪಳ ಇದೆ, ರಾಯಚೂರು ಇದೆ, ಬೀದರ್ ಇದೆ. ಸೊ ಈ ಜಿಲ್ಲೆಗಳಲ್ಲಿ ಆಯ್ದ ರೈತರು ಈ ಬೆಳೆನ ಆಯ್ಕೆ ಮಾಡಿಕೊಂಡು ಒಂದು ಉತ್ತಮ ರೀತಿಯಲ್ಲಿ ಇಳುವರಿಯನ್ನು ಕೂಡ ತಗೊಂತಾ ಇದ್ದಾರೆ. ಮುಖ್ಯವಾಗಿ ನಾವು ಗಮನಿಸ್ಬೇಕಂತಂದ್ರೆ ಈ ಹವಾಮಾನ ಅಂತಂದ್ರೆ ಈ ಡ್ರ್ಯಾಗನ್ ಹಣ್ಣು ಕಡಿಮೆ ಮಳೆ ಬೀಳ್ತಕ್ಕಂಥ ಪ್ರದೇಶಕ್ಕೆ ಹಾಗೂ ಸಮಶೀತೋಷ್ಣ ಅಥವಾ ಉಷ್ಣ ಪ್ರದೇಶಕ್ಕೆ ಸೂಕ್ತವಾಗಿರ್ತಕ್ಕಂಥ ಒಂದು ಹಣ್ಣಿನ ಬೆಳೆ ಆಗಿದೆ. ಸೊ ಮುಖ್ಯವಾಗಿ ಅಂತಂದ್ರೆ ಮರಳು ಮಿಶ್ರಿತ ಕೆಂಪು ಮಣ್ಣು ಇದೆ ಈ ಬೆಳೆಗೆ ಅತಿ ಸೂಕ್ತ ಆಗಿರುತ್ತೆ, ಮತ್ತೆ ಕಪ್ಪು ಮಣ್ಣು ಈ ಬೆಳೆಗೆ ಸೂಕ್ತ ಆಗಿರೋದಿಲ್ಲ. ಸೊ ಇದನ್ನ ರೈತರು ಗಮನಿಸ್ಬೇಕು, ಕಪ್ಪು ಮಣ್ಣು ಇರ್ತಕ್ಕಂಥವ್ರು ಈ ಬೆಳೆಯನ್ನ ಸೊ ಬೆಳಿಲಿಕ್ಕೆ ಕಷ್ಟ ಆಗ್ಬೋದು. ಯಾಕಂದ್ರೆ ಅತಿಯಾದ ಈಗ ಕಪ್ಪು ಮಣ್ಣಿನಲ್ಲಿ ತುಂಬಾನೇ ಮಳೆ ಆಯ್ತು ಅಂತಂದ್ರೆ ತುಂಬಾನೇ ನೀರಿನ ಅಂಶ ಬಹಳ ದಿನದವ್ರಿಗೆ ಹಿಡಿದಿಟ್ಕೊಳ್ಳುತ್ತೆ. ಆ ರೀತಿ ಇರೋದ್ರಿಂದ ಕಪ್ಪು ಮಣ್ಣು ಈ ಬೆಳೆಗೆ ಸೂಕ್ತ ಆಗಿರೋದಿಲ್ಲ. ಮತ್ತೆ ಮುಖ್ಯವಾಗಿ ಅಂತಂದ್ರೆ ಇದಕ್ಕೆ ಬೇಕಾಗಿರ್ತಕ್ಕಂಥ ಮಣ್ಣಿನ ರಸಸಾರ ಸಾಮಾನ್ಯ ರಸಸಾರ ಆಗಿರುತ್ತೆ. ಸೊ 5.5-7 ರಸಸಾರ ಇರ್ತಕ್ಕಂಥ ಮಣ್ಣಿನಲ್ಲೂ ಕೂಡ ನಾವು ಈ ಬೆಳೆಯನ್ನ ಬೆಳಿಬಹುದು. ಸೊ ಈ ಬೆಳೆಗೆ ಕನಿಷ್ಠ ಅಂತಂದ್ರೆ ಒಂದು 25-35 ಡಿಗ್ರಿ ಉಷ್ಣಾಂಶ ಮತ್ತೆ ಅದಕ್ಕೂ ಹೆಚ್ಚು ಈಗ 40 ಡಿಗ್ರಿ ಉಷ್ಣಾಂಶ ಇರ್ತಕ್ಕಂಥ ಪ್ರದೇಶದಲ್ಲೂ ಕೂಡ ಈ ಹಣ್ಣಿನ ಬೇಸಾಯವನ್ನ ರೈತರು ಕೈಗೊಳ್ಳಬಹುದು. ಅಂದ್ರೆ ಇನ್ನೊಂದು ಅಂಶ ಅಂತಂದ್ರೆ ಈ ಹಣ್ಣಿನಲ್ಲಿ ಹೆಚ್ಚಿನ ರೀತಿಯ ಒಂದು ಔಷಧಿ ಗುಣಗಳನ್ನು ಹೊಂದಿರೋದ್ರಿಂದ ಸೊ ಮಾರುಕಟ್ಟೆಯಲ್ಲಿ ಅತಿಯಾದ ಬೇಡಿಕೆ ಇತ್ತೀಚೆಗೆ ಬರ್ತಾ ಇದೆ. ಸೊ ಅದನ್ನ ಒಂದು ಅಂಶವನ್ನ ಗಮನಿಸ್ಕೊಂಡು ರೈತರು ಈ ಬೆಳೆಯನ್ನ ಒಂದು ಆಯ್ಕೆ ಮಾಡ್ಕೊಬಹುದು ಅಂತಂದ್ಬಿಟ್ಟು ತಿಳಿಸ್ತೀನಿ. ಸೊ ಸಸ್ಯಾಭಿವೃದ್ಧಿ ಯಾವ ತರ ಮಾಡ್ಬೇಕು ಅಂತಂದ್ರೆ, ಸೊ ಇದನ್ನ ನಾವು ತುಂಡುಗಳ ಮೂಲಕ